ಎಲ್ಲ ರೂಪಗಳ ಆವಿರ್ಭಾವಕ್ಕೆ ಮೂಲ ರೂಪ ನಾರಾಯಣ ರೂಪ. ಮೂರು ರೂಪಗಳನ್ನ ಇಲ್ಲಿ ವಿಶೇಷವಾಗಿ ಹೇಳಿದೆ. ಸೃಷ್ಟಿ ಸಂಹಾರ ಮಾಡತಕ್ಕಂತಹ ರೂಪಗಳನ್ನ ವಿಶೇಷವಾಗಿ ಉಪಾಸನೆ ಮಾಡಲಿಕ್ಕೆ ಇಲ್ಲಿ ಒತ್ತು ಕೊಟ್ಟಿಲ್ಲ. ಯಾಕೆಂದ್ರೆ ನಮ್ಮ ಅಪೇಕ್ಷೆ ಸೃಷ್ಟಿ ಸಂಹಾರ ಮಾಡಬೇಡ ಅಂತ. ಮತ್ತೆ ಸೃಷ್ಟಿ ಮತ್ತೆ ಸಂಹಾರ ಬೇಡ, ಮೋಕ್ಷ ಕೊಡುವಂತಲ್ಲ. ಅದರಿಂದ ಸೃಷ್ಟಿಕಾರಕವಾದ ರೂಪವನ್ನ ಸಂಹಾರಕಾರಕವಾದ ರೂಪವನ್ನ ಸೃಷ್ಟಿಕ ತೃತ್ಯನ ಸಂಹಾರ ತೃತ್ಯನ ಉಪಾಸನೆ ಮಾಡೋದು ಬಿಟ್ಬಿಟ್ಟು ಪಾಲಕ ರೂಪ ಮೋಕ್ಷ ಮಾತ್ರ ಉಲ್ಲೇಖ ಮಾಡಿದೆ. ಇಲ್ಲಿ ಧೂಮ ಅಂತಂದ್ರೆ ನಾರಾಯಣ ರೂಪ. ಈ ಶಬ್ದದ ಪೂರ್ಣತೆ ಎಂಬುದು ಈ ಶಬ್ದದ ಅರ್ಥ ಅಂತ ನಾನು ಹೇಳಿದೆ. ಆ ಶಬ್ದವನ್ನು ಸ್ವಲ್ಪ ಅದರ ಅರ್ಥಗಳ ನಿರ್ವಚನೆ ಭವತೀತಿ ಭೂಮ ಭವತಿ ತಾಯ ಬಹು ಪೂರ್ಣ ತಾಯ ಪೂರ್ಣನಾಗಿರುವವನು ಇರುವವನು ಒಂದು ಅಷ್ಟೇ ತಗೊಂಡು ಇರುವವನು ಪೂರ್ಣವಾಗಿರುವವನು ಅಂದ್ರೆ ಎಲ್ಲ ಕಾಲದಲ್ಲೂ ಇರುವವನು ಸದಾ ಇರುವವನು ಸದಾ ಭವತೀತಿ ಭೂಮ. ಅದರಿಂದ ಸರ್ವಕಾಲ ವ್ಯಾಪ್ತಿ ಹೇಳಿದಾಗಾಯ್ತಾ ಸರ್ವತ್ರ ಭವತೀತಿ ಭೂಮ ಎಲ್ಲ ಕಡೆಗಳಲ್ಲಿ ಇರುವವನು ಸರ್ವ ದೇಶ ವ್ಯಾಪ್ತಿ ಹೇಳಿದಾಗಾಯ್ತಾ ಅದರಿಂದ ಸರ್ವದೇಶ ವ್ಯಾಪ್ತಿ ಅಂದ್ರೆ ಸರ್ವಗತತ್ವ ಭೂಮ ಅಂದ್ರೆ ಸರ್ವಗತ ಆಯ್ತು. ಸರ್ವಕಾಲ ವ್ಯಾಪ್ತಿ ಅಂದ್ರೆ ನಿತ್ಯತ್ವ ಕಾಲತಃ ಅನಂತತ್ವ ದೇಶತಃ ಅನಂತತ್ವ ಭೂಮ ಅನ್ನೋದ್ರಿಂದ ಆಯ್ತದೆ ಸತ್ಯಂ ಜ್ಞಾನಂ ಅನಂತಂ ಅನಂತತ್ವದಲ್ಲಿ ಕಾಲತಃ ಅನಂತತ್ವ ಅನ್ನೋದು ಸದಾ ಭವತಿ ಭೂಮ ಅನಂತ ಅನಂತ ಸರ್ವತ್ರ ಭವತಿ ಎಲ್ಲ ಕಡೆ ಇದ್ದಾನೆ ದೇಶತಃ ಅನಂತ ಆಯ್ತು. ಆಮೇಲೆ ಸರ್ವಂ ಭವತಿ ಸರ್ವಂ ಭವತಿ ಅಂದ್ರೆ ಎಲ್ಲ ಗುಣಗಳಿಂದ ಪೂರ್ಣನಾಗ್ತಾನೆ ಎಲ್ಲ ಭವತಿ ಗುಣಪೂರ್ಣವೋ ಭವತಿ ಗುಣವೋ ಭವತಿ ಪೂರ್ಣವೋ ಭವತಿ ಸರ್ವ ಗುಣಗಳಿಂದ ಪೂರ್ಣ ಅಥವಾ ಭವತಿ ಅಂದ್ರೆ ಪ್ರಾಪ್ತಿ ಅಂತ ಭೂಪ್ರಾಪ್ತ ಅಂತ ಇನ್ನೊಂದು ಧಾತು ಪಾಠದಲ್ಲಿದ್ದಾರೆ ಬಳಕೆಯಲ್ಲಿ ಶಾಸ್ತ್ರಗಳ ಒಪ್ಪಿದ್ದಾರೆ ಭೂಪ್ರಾಪ್ತ ಅಂತ ಧಾತು ಒಪ್ಪಿದ್ದಾರೆ ಭವತಿ ಸರ್ವಂ ಭವತಿ ಆಚಾರ್ಯರು ಈಗ ಯಾರು ಭಗವಂತನನ್ನು ತಿಳಿದರೋ ಅವರು ಸರ್ವಂ ಭವತಿ ಅಂದ್ರೆ ಸರ್ವಂ ಪರಿಪೂರ್ಣ ಪರಮಾತ್ಮಾನಂ ಭವತಿ ಪ್ರಾಪ್ನೋತೀತ್ಯರ್ಥ ಅಂತ ವ್ಯಾಖ್ಯಾನ ಕರೆದಲ್ಲಿ ಭವತಿ ಸರ್ವವೂ ಆಗ್ತಾನೆ ಅಲ್ಲ ಸರ್ವನಾಮಕನಾದ ಭಗವಂತನನ್ನು ಭವತಿ ಎಂದು ಹೋಗಿ ಸೇರ್ತಾನೆ ಭೂ ಪ್ರಾಪ್ತ ಭವತಿ ಪ್ರಾಪ್ನೋತಿ ಹಾಗೆಲ್ಲಿ ಭಗವಂತನು ಭೂಮ ಅಂದ್ರೆ ಭವತಿ ಪ್ರಾಪ್ನೋತೀತಿ ಭೂಮ ಎಲ್ಲ ಗುಣಗಳನ್ನು ಯಾರು ಪಡೀತಾನೋ ಹೊಂದಿರುತ್ತಾನೋ ಸರ್ವ ಗುಣ ಪೂರ್ಣ ಯಾರು ಅದು ಗುಣತಃ ಅನಂತ ಸರ್ವ ಸಾಮರ್ಥ್ಯ ಭವತಿ ಪ್ರಾಪ್ನೋತಿ ಅಂತ ಸರ್ವ ಸಮರ್ಥ ಯಾರೋ ಅವರು ಭಗವಂತನಿಗೆ ಕಾಲಗಳಿಂದ ಕಾಲತಃ ದೇಶತಃ ಗುಣತಃ ಸಾಮರ್ಥ್ಯದಿಂದ ಎಲ್ಲದರಿಂದಲೂ ಅದನ್ನ ಪ್ರತ್ಯೇಕ ಹೇಳ್ತಾರೆ ಉಪಾಸನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಚತುರ್ವಿಧ ಅನಂತ್ಯವನ್ನು ಹೇಳ್ತಾರೆ ನಮ್ಮಲ್ಲಿ ಕಾಲ ಕಾಲತಃ ಅನಂತ ದೇಶತಃ ಅನಂತ ಗುಣತಃ ಅನಂತ ಅಂತ ಮೂರು ಹೇಳ್ತಾರೆ ಸಮರ್ಥ ತಿರುಕುಲ ಪಂಡಿತಾಚಾರ್ಯರು ಕಾಲತಃ ದೇಶತಃ ಗುಣತಃ ಶಕ್ತಿತಶ್ಚ ಅನಂತ ಅಂತ ಬರೀತಾರೆ ಶಕ್ತಿ ಅನ್ನೋದು ಒಂದು ಗುಣವೇ ಅದೊಂದು ಶಿಷ್ಯ ಉಪಾಸನೆ ಸರ್ವಶಕ್ತ ಸರ್ವಸಮರ್ಥ ಅನ್ನೋದು ಅದೊಂದು ಪ್ರತ್ಯೇಕ ಉಪಾಸನೆ ಸರ್ವ ಗುಣಗಳಲ್ಲಿ ಅದು ಸೇರಿದೆ ಅಂತ ಉಪಾಸನೆ ಪ್ರತ್ಯೇಕವಾಗಿ ಸರ್ವಸಮರ್ಥ ಅನ್ನೋದನ್ನು ವಿಶೇಷ ಉಪಾಸನೆ ಮಾಡಬೇಕು ಅದರಿಂದ ಭವತಿ ಅಂದ್ರೆ ಸರ್ವಾಂ ಶಕ್ತಿ ಪ್ರಾಪ್ತ ಶಕ್ತಿತಃ ಎಲ್ಲ ಶಕ್ತಿಗಳನ್ನು ಅಥವಾ ಸರ್ವಶಕ್ತ ದೇವರು ಸರ್ವಶಕ್ತ ದೇವರು ಸರ್ವಸಮರ್ಥ ಅನ್ನೋದು ನಮ್ಮ ಉಪಾಸನೆ ಒಂದು ವಿಶಿಷ್ಟ ಮುಖ ಆಗಬೇಕು ಅದು ಗುಂಪಿನಲ್ಲಿ ಒಂದಾಗಬಾರದು ಅದಕ್ಕೆ ಅದನ್ನು ಪ್ರತ್ಯೇಕ ಹೇಳ್ತಾರೆ ಶಕ್ತಿತಃ ಅನಂತ ಗುಣಗಳಲ್ಲಿ ಬೇರೆ ಗುಣಗಳನ್ನ ನಾವು ಎರಡೇ ಭಗವಂತನಲ್ಲಿ ಸಚ್ಚಿದಾನಂದ ದೋಷರಹಿತವಾದ ಜ್ಞಾನಾನಂದ ಸ್ವರೂಪ ಅಷ್ಟೇ ಸಾಮಾನ್ಯ ಉಪಾಸನೆ ಭಗವಂತನ ಸಚ್ಚಿದಾನಂದ ಇದ್ದೇವ ಆ ಸಚ್ಚಿದಾನಂದ ಆತ್ಮ ಪರಮಾತ್ಮ ಸಚ್ಚಿದಾನಂದ ಸ್ವರೂಪ ಅಂದ್ರೆ ನಿರ್ದಿಷ್ಟವಾದ ಜ್ಞಾನಾನಂದ ಸ್ವರೂಪ ಅದೇ ಈ ಆತ್ಮ ಅನ್ನುವಲ್ಲಿ ಎಲ್ಲರ ಸ್ವಾಮಿ ಎಂದು ಎಲ್ಲರ ಸ್ವಾಮಿ ಅಂದ್ರೆ ಅರ್ಥ ಏನು ಎಲ್ಲರಂತೆ ಸುಶಕ್ತಿಯುಳ್ಳವಂತ ಅದರಿಂದ ಆತ್ಮ ಅದು ಸ್ವಾಮಿ ಎಂದು ಸರ್ವಶಕ್ತತ್ವದ ಅನುಸಂಧಾನ ಅನ್ನೋದು ಅದನ್ನೇ ಅಲ್ಲ ಉಪಾಸನೆಯಲ್ಲಿ ಸರ್ವಶಕ್ತನು ಜ್ಞಾನಾನಂದ ಸ್ವರೂಪನಾದ ಭಗವಂತನನ್ನು ಉಪಾಸನೆ ಮಾಡುವುದು ಹಾಗಾಗಿ ಅದನ್ನು ಪ್ರತ್ಯೇಕ ಹೇಳ್ತಾ ತಿಳ್ಕೊಂಡ್ಬಿಟ್ಟಿದ್ದಾರೆ ಭೂಮ ಅಂತಂದ್ರೆ ಜ್ಞಾನತಃ ಅದು ಎಲ್ಲ ಗುಣಗಳಿಂದ ಅನಂತ ಜ್ಞಾನಾನಂದಗಳಿಂದ ಅನಂತ ಮತ್ತೊಂದು ಏನು ಅಂದ್ರೆ ಭೂ ಅಂದ್ರೆ ಇರುವಿಕೆ ಅಲ್ವಾ ಯಾವ ಯಾವ ಶಬ್ದ ಇರುವಿಕೆಯನ್ನು ಹೇಳುತ್ತೋ ಆ ಎಲ್ಲ ಶಬ್ದ ಆನಂದವನ್ನು ಹೇಳುತ್ತೆ ಅಂತ ಆಚಾರ್ಯರು ಕೊಟ್ಟಂತೆ ಆನಂದ ಸದ್ಭಾವ ವಾಚಕ ಶಬ್ದ ಸರ್ವೇತೆ ಸುಖವಾಚಕ ಹೇಳಿಕೆ ಅಂದ್ರೆ ಅದನ್ನು ಭಾವ ಅಥವಾ ಸತ್ ಸತ್ ಶಬ್ದ ಭಾವ ಶಬ್ದ ಅಸ್ಥಿ ಶಬ್ದ ಅದಲ್ಲದೆ ಸತಸ್ವಾನಸ್ವಸ್ತಯೇ ಸುವಸ್ತಯೇ ಚೆನ್ನಾಗಿರುವುದು ಅಂದ್ರೆ ಸುಖ ಆಗಿರುವುದು. ಅದರಿಂದ ಇಳಿಕೆ ಅಂದ್ರೆ ಆನಂದ, ಹೂವು ಅಂದ್ರೆ ಸತ್ತ ಅಂದ್ರೆ ಆನಂದ, ಹೂವ ಅಂದ್ರೆ ಆನಂದಮಯ ಪೂರ್ಣ ಆನಂದ. ಇದು ಸಹಜವಾಗಿ ಅಷ್ಟೊಂದು ಬರತಕ್ಕಂಥ ಹೀಗೆ ಅದಕ್ಕೆ ಯೋವೈ ಹೋಮಾ ತತ್ ಸುಖ. ಆದ್ರಿಂದ ಪೂರ್ಣಾನಂದ ಪೂರ್ಣ ಗುಣ ಪೂರ್ಣ ಸಮರ್ಥ ಸರ್ವ ಸಮರ್ಥ ಸರ್ವ ಗುಣ ಸರ್ವಾನಂದ ಸರ್ವಗತ ನಿತ್ಯ ಅನಾದ ನಿತ್ಯ ಇವೆಲ್ಲ ಶಬ್ದದಿಂದ ಮುಖತಃ ಬರತಕ್ಕಂಥದ್ದು ಹೋಮಾ ಅನ್ನೋ ಶಬ್ದ. ಹಾಗಾಗಿ ನಾವು ಉಪಾಸನೆ ಮಾಡತಕ್ಕಂಥ ಬಹುಗುಣಗಳೆಲ್ಲ ಶಬ್ದಗಳು ಅದೊಂದು ವಿಶಿಷ್ಟವಾದ ಶಬ್ದ. ಅದನ್ನ ಭಗವಂತನಲ್ಲಿ ಮೊದಲು ಬಳಸಿದ್ದು ಅದರ ನಂತರ ನಮ್ಮೊಳಗೆ ಅಂತರ್ಯಾಮಿಯಾಗಿರ್ತಕ್ಕಂಥ ಅನಿರುದ್ಧ ಅನ್ನೋ ಅಹಂ ಅನ್ನೋದಕ್ಕೆ ಒಂದರ್ಥ ನಾವು ನಿನ್ನೆ ನೋಡಿದ್ದೇವೆ. ಏನು ಅಂದ್ರೆ ಹಂ ಅಂದ್ರೆ ಜಹಾತಿ ಹೀಯತೆ, ಜಹಾತಿ ಅಂತ ಹೀಯತೆ. ಹಂ ಅಂದ್ರೆ ಬಿಡಬಹುದಾದ ಯಾವ್ದನ್ನು ಬಿಟ್ಟು ನಾವು ಇರ್ಬೋದು ಅದು ಹಂ. ಭಗವಂತನನ್ನು ಬಿಟ್ಟು ಯಾರಿಗೂ ಸಾಧ್ಯ ಅದನ್ನ ಹಂ. ಯಾರಿಗೂ ಅವರನ್ನು ಬಿಟ್ಟಿರುವ ಸಾಧ್ಯ ಅಂದ್ರೆ ಸದಾ ಸಂಭದ್ವಾ ಸುವರ್ಣ ಸಯುಜ ಯಾವಾಗಲೂ ನಮ್ಮ ಜೊತೆಗೆ ನಮ್ಮ ಜೊತೆಗೆ ಯಾವುದಾದ್ರೂ ಒಂದು ಇದ್ದಿದ್ದು ಇರದೇ ನಮ್ಮ ಸ್ನೇಹಿತರು ಅಂತೇವೆ. ಯಾಕೆ ನಾವು ಯಾವಾಗಲೂ ಜೊತೆಗಿರುವುದು ಆ ಸ್ನೇಹಿತರು ಒಂದು ದಿವಸ ಆಗುತ್ತಾರೆ. ಆದ್ರೆ ಯಾವತ್ತೂ ಜೊತೆಗಿರುವವರು ಅನಂತಕಾಲಿರುವಂತ ಒಬ್ಬರೇ ಅಂದ್ರೆ ನಾವು ಸೈಜ ಸುಖ ಯಾವಾಗಲೂ ಜೊತೆಗಿರುವಂತಹ ಸ್ನೇಹಿತರು. ಹಾಗಾಗಿ ಹಾ ಅಂದ್ರೆ ಬಿಡಲಿಕ್ಕೆ ಆಗುವಂಥದ್ದು, ಇವನು ಬಿಡ್ಲಿಕ್ಕೆ ಆಗುವುದೇ ಇಲ್ಲ, ಯಾವಾಗಲೂ ಜೊತೆಗಾರಲ್ಲ, ಬಿಟ್ಟು ನಾವು ಇರೋದೇ ಇಲ್ಲ, ನಮ್ಮನ್ನು ಬಿಟ್ಟು ಅವನು ಇರೋದೇ ಇಲ್ಲ, ಸದಾ ನಮ್ಮ ಜೊತೆಗಿರ್ತಾನೆ. ಆದ್ರಿಂದ ಅವನು ಅಹಂ ಅಂದ್ರೆ ಅಹಂ ಅನ್ನೋದಕ್ಕೆ ನಿತ್ಯ ಸಂಗಾತಿ ನಮ್ಮ ಜೊತೆಗೆ ಇರ್ತಕ್ಕಂಥ ಅದನ್ನೇ ಅಗ್ನಿ ಪುರೋಹಿತಂ ಪುರೋಹಿತ ಅಂದ್ರೆ ನಮಗೆ ಸದಾ ನಮ್ಮ ಜೊತೆಗೆ ಇರುವುದು ಯಾಕೆ ಪುರೋಹಿತಂ ನಮಗೆ ಮುಂದೆ ಯಾವ ಹಿತವೋ ಅದನ್ನು ಮೊದಲೇ ತಿಳಿಸುವವನು ಅವನೊಬ್ಬನೇ. ನೋಡಪ್ಪ ಹೀಗೆ ಮಾಡದೇ ಇದ್ರೆ ನಾಳೆ ತೊಂದರೆ ಆಗಿತ್ತು ಅಂತ ಮುಂದೆ ನಮಗೆ ಯಾವುದಿದ್ದು ಅದನ್ನು ಪೂರ್ವಭಾವಿಯಾಗಿ ತಿಳಿದು ನಮ್ಮನ್ನ ದಾರಿಗೆ ಹೆಚ್ಚುವಂತಹ ಶಕ್ತಿ ನಮ್ಮ ಜೊತೆ ಇರತಕ್ಕಂಥ ಭಗವಂತ ನಿತ್ಯ ಸಖ ಅದರಲ್ಲಿ ಅವನು ಪುರೋಹಿತ ಅಂತ ಹೇಳ್ತಾರೆ. ಹೀಗೆ ಅಹಂ ಅಂದ್ರೆ ಜೀವದ ಜೊತೆಗೆ ನಿತ್ಯ ಇರತಕ್ಕಂಥ ಹಮ್ ಅಂದ್ರೆ ಹೀನವಾಗಿರ್ತಕ್ಕಂಥ ಅದು ಹಮ್ ಯಾವುದದು ಹೀನ ಗುಣ ಹೀನವಾಗಿರ್ತಕ್ಕಂಥ ಜೀವ ಹಮ್ ಜೀವ ಅಲ್ಲ ಅವು ಜೀವ ಭಿನ್ನ ಅದರಿಂದ ಅಹಂ ಹಮ್ಮ ಅನ್ನೋದನ್ನ ಜೀವಸ್ವರೂಪಕ್ಕೆ ಹಮ್ಮ ಅಂತ ಹೇಳ್ತಾರೆ. ಆ ಜೀವಸ್ವರೂಪಕ್ಕಿಂತ ಅವನು ಭಿನ್ನ ಆದ್ದರಿಂದಲೂ ಅವನು ಅಹಂ ಯಾರಿಂದಲೂ ಬಿಡಲಿಕ್ಕೆ ಆಗದೆಯವನಾದ್ದರಿಂದಲೂ ಹಮ್ಮ. ಆಮೇಲೆ ಅಂದ್ರೆ ಯಹಾತಿ ಬಿಡುತ್ತಾನೆ ಯಾವುದನ್ನ ಗುಣಗಳನ್ನು ಬಿಡುವವ ಅವನು ಅಹಂ. ಯಾವ ಗುಣಗಳನ್ನು ಬಿಟ್ಟು ಬಿಡುವವನಂದ್ರೆ ಎಲ್ಲ ಗುಣಗಳಿಂದ ಪೂರ್ಣನಾದ್ದರಿಂದ ಅವನು ಅಹಂ. ಈ ರೀತಿಯಾಗಿ ಹಮ್ ಅಂದ್ರೆ ಅನ್ಯತೆ ಇದೆ ನಾಶವಾಗುವಂಥದ್ದು ಹಮ್ ಅವನು ಅಹಂ. ಯಾರಿಂದಲೂ ನಾಶ ಮಾಡಲಿಕ್ಕೆ ಬರೋದು ತನ್ನಾದ ಈಗ ಅಹಂ ಶಬ್ದವು ಕೂಡ ಸುಮಾರಾಗಿ ಭೂಮಶಬ್ದಕ್ಕೆ ಹತ್ತಿರ ಬರತಕ್ಕಂಥ ಅನೇಕ ಗುಣಗಳನ್ನು ಇದೆ. ಆದರೆ ಆತ್ಮ ಆತ್ಮ ಅಂದರೆ ಅದು ಹಾಗೆ ಎಲ್ಲ ಕಾಲಗಳಲ್ಲಿಯೂ ಆತನು ಆತ್ಮ ಎಲ್ಲ ಕಾಲಗಳಲ್ಲಿಯೂ ವ್ಯಾಪಿಸಿಕೊಂಡಿರುವ ಆತನು ಎಂದು ವ್ಯಾಪಿಸುತ್ತಿದ್ದಂಥ ತಲುಪಿಸ್ತಾನೆ. ಆ ಎಲ್ಲ ಕಾಲಗಳಲ್ಲೂ ವ್ಯಾಪಿಸಿರುವಂಥದ್ದು ಆತ್ಮ ಅಂದ್ರೆ ಸರ್ವಗತ. ಎಲ್ಲ ದೇಶಗಳಲ್ಲಿ ನಿತ್ಯ ಎಲ್ಲ ಕಾಲಗಳಲ್ಲೂ ವ್ಯಾಪಿಸುವಂತಹ ಆದಿನಿತ್ಯ ಎಲ್ಲ ದೇಶಗಳಲ್ಲೂ ಆತನು ವ್ಯಾಪಿಸಿದೆ. ಆದ್ರಿಂದ ಆತ್ಮ ಅಂದ್ರೆ ಸರ್ವಗತ ಅವನು ಪ್ರಸಿದ್ಧ. ಆಮೇಲೆ ಹೆಚ್ಚ ಆಕ್ರೋಧಿ ಎಲ್ಲರ ಒಳಗೂ ಕೂಡ ಆಕ್ರೋಧಿ ಪ್ರವೇಶ ಮಾಡ್ತಾನೆ ಎಲ್ಲರನ್ನೂ ಬಂದು ಸೇರ್ತಾನೆ ಎಲ್ಲರೊಳಗೆ ಅಂತರ್ಯಾಮಿ ಆಗಿರ್ತಾನೆ. ಆದ್ರಿಂದ ಆತ್ಮ ಸರ್ವಾಂತರ್ಯಾಮಿ ಸರ್ವಗತ ಸರ್ವಾಂತರ್ಯಾಮಿ ಹೆಚ್ಚ ಆಕ್ರೋಧಿ ಎಂದು ಆದಂತೆ ಸ್ವೀಕಾರ ಮಾಡ್ತಾನೆ ಯಾವುದನ್ನ ನಾವು ಕೊಟ್ಟ ಪತ್ರ ಪ್ರಯತ್ನಿಸಿ ಭಕ್ತಿಯಿಂದ ಏನ್ ಕೊಟ್ಟರು ಸ್ವೀಕಾರ ಮಾಡ್ತಾರೆ. ಭಕ್ತಿ ಇಲ್ಲದೆ ಚಿನ್ನ ಆಭರಣ ಪೈಸೆ ವೈದ್ಯ ಏನ್ ಕೊಟ್ಟರು ತಗೊಳ್ತಾರೆ. ಭಕ್ತಿಯಿಂದ ಕೊಟ್ಟರೆ ಎಲೆ ನೀರ್ ಬಂದು ಎಲೆ ಒಂದು ಹೆಸರು ದಳ ಹೂವಿನ ದಳ ಒಂದು ನೀರನ್ನ ಅದು ತಗೊಳ್ತಾರೆ. ಅದರಿಂದ ಭಕ್ತಿಯಾದಂತ ಮಹದತ್ತೆ ಸ್ವೀಕರೋದೀತಿ ಆತ್ಮ. ಅದನ್ನ ನಾವು ಏನ್ ಕೊಟ್ಟು ಸ್ವೀಕಾರ ಮಾಡಬೇಕು, ಉದ್ಧಾರ ಮಾಡ್ತಕ್ಕಂಥ ಬರೇ ಎಲೆ ಅದನ್ನು ನಾವು ಕೊಟ್ಟ ನೀರು ಹೂವಿನ ಹೆಸರು ಅಷ್ಟೇ ತಗೊಳ್ಳೋದು ಸ್ವೀಕಾರ ಮಾಡಬೇಕು. ಮತ್ತೆ ಕೊನೆಗೆ ನಮ್ಮನ್ನೇ ಭಕ್ತತ್ವೇನ ಆದತ್ತೆ ಸ್ವೀಕಾರ ಮಾಡಬೇಕು. ಅವನು ತನ್ನ ಗುಂಪಿನಲ್ಲಿ ಸೇರಿಸ್ಕೊಂಡ್ಬಿಟ್ಟು ಅಲ್ಲಿಗೆ ಆಗೋದು ಅದತ್ತೆ ಇಲ್ಲಿ ಆತ್ಮ ಹೆಚ್ಚು ಅತ್ತಿ ವಿಷಯ ನಿನ. ಅಂದರೆ ನಮ್ಮ ದೇಹದ ಒಳಗೆ ಇದ್ದು ನಮ್ಮ ದೇಹದಲ್ಲಿ ಕಣ್ಣಿನ ಮೂಲಕ ಚಕ್ಷು ಸ್ಪರ್ಶನಂಚ ಅರ್ಸನ ಗ್ರಹಣಮೇವಜ ಅಧಿಷ್ಠಾಯ ಮನಶ್ಚ ಎಂಬ ವಿಷಯ ಪದೇ ನಮ್ಮ ದೇಹದೊಳಗೆ ಇದ್ದು ನಮ್ಮ ಇಂದ್ರಿಯಗಳಲ್ಲಿದ್ದು ಇಂದ್ರಿಯಗಳಿಂದ ವಿಷಯ ಭಗವಂತ ತಾನು ಮಾಡಿ ನಮಗೂ ವಿಷಯ ಭಗವಂತ ಮಾಡಿ ಸೋನು ಆತ್ಮ ಹೆಚ್ಚಾಸ್ತಿ ವಿಷಯ ಹೆಚ್ಚಾಸ್ಯ ಸಂತತೋ ಭಾವ ನಿರಂತರವಾಗಿರೋ ಅಂದ್ರೆ ಎಲ್ಲ ಕಾರ್ಯದೇಶಗಳಲ್ಲಿ ತಸ್ಮಾತ್ ಆತ್ಮೇ ನಿಂತಿದೆ. ಹೀಗೆ ಆತ್ಮಶಬ್ದವು ಕೂಡ ಸರ್ವಗತ ಆದಿನಿತ್ಯ ಸರ್ವನಿಯಾಮಕ ಮುಕ್ತ ಎನ್ನುವ ವಿಶೇಷ ಅಂದ್ರೆ ನಾವು ಜೀವನನ್ನ ಅದಕ್ಕೆ ವಾಸುದೇವರು ಏನು ನಾವು ಭಕ್ತಿಯನ್ನು ಕೊಟ್ಟು ಸ್ವೀಕಾರ ಮಾಡಿ ನಮ್ಮನ್ನೇ ಸ್ವೀಕಾರ ಮಾಡಿ ಮುಗಿಸಬಹುದು. ಆದಂತೆ ಭಕ್ತಂ ಆತ್ಮೀಯತೆಯ ಸ್ವೀಕರೋತಿ ಇತಿ ಆತ್ಮ ತನ್ನ ಬಳಗಕ್ಕೆ ಸೇರಿಸಿಕೊಂಡು ಮೋಕ್ಷಪ್ರದನಾಗಿ ನಮ್ಮನ್ನು ಅನುಗ್ರಹ ಮಾಡತಕ್ಕಂತಹ ಶಕ್ತಿ ಹೀಗೆ ಆತ್ಮ ಅನುಭವಿಸುತ್ತದೆ. ಈ ಮೂರು ರೂಪಗಳ ಉಪಾಸನೆ ಪೂರ್ಣವಾಗಿ ಮಾಡುವುದು ಯಾರು? ಇದು ಪೂರ್ಣ ಈ ಮೂರು ರೂಪಗಳ ಉಪಾಸನೆ ಎನ್ನುವುದು ಪ್ರಾಣದೇವರಿಗೆ ಬ್ರಹ್ಮದೇವರಿಗೆ ಮಾತ್ರ ಸಂಬಂಧಪಟ್ಟು ಉಳಿದವರಿಗೆ ಕಿಂಚಿತ್ ಕಿಂಚಿತ್ ಈಗ ನಾವು ಏನೋ ಕೇಳಿ ಮೂರು ಉಪಾಸನೆ ಸಭೆ ಓದ್ತಾ ಇದ್ದಷ್ಟೇ. ಆ ಮೂರು ರೂಪದ ಪೂರ್ಣ ಉಪಾಸನೆ ಉಪಾಸನೆಯಿಂದ ಉಪಾಸನೆಯನ್ನ ಪೂರ್ಣ ಮಾಡುವುದು ಅಂದ್ರೆ ಆ ಉಪಾಸನೆಯ ಮೂಲಕ ಅದರ ಪೂರ್ಣ ಫಲವಾದ ಮೂರು ರೂಪಗಳ ಸಾಕ್ಷಾತ್ಕಾರ. ಉಪಾಸನೆ ಮಾಡಲಿಕ್ಕೆ ಅಧಿಕಾರಿಗಳು ಸಾಕ್ಷಾತ್ಕಾರ ಅಧಿಕಾರಿಗಳು ಅನುಭವವನ್ನ ಸಾಕ್ಷಾತ್ಕರಿಸಿಕೊಳ್ಳಬಲ್ಲವರು ಚತುರ್ಮುಖ ಬ್ರಹ್ಮ ಪದವಿಗೆ ಯೋಗ್ಯರಾದವರು ಮಾತ್ರ. ಯಾಕೆ ಅಂದ್ರೆ ಆ ಮಾತು ಮುಂದೆ ಅರ್ಥ ಈ ಉಪಾಸನೆಯ ಫಲೇ ಮುಖ್ಯವಾದರು ಸವಾ ಏಷಃ ಏವಂ ಪಶ್ಯನ್ ಏವಂ ವಿದ್ವಾನಃ ಏವಂ ವಿಜಾನನ್ ಆತ್ಮರತಿ ಆತ್ಮಕ್ರೀಡ ಆತ್ಮವಿಸ್ವರ ಆತ್ಮಾನಂದ ಸ್ವರಾಭವತಿ ತಸ್ಯ ಸರ್ವೇಷು ಲೋಕೇಶು ಕಾಮಚಾರೋ ಭವತಿ. ಇದು ಇದನ್ನು ಉಪಾಸನೆ ಮಾಡಿದವರ ಫಲ ಏನಾಗುತ್ತೆ ಅಂದ್ರೆ ಸಹ ಸವಾ ಏಷಃ ಏವಂ ಪಶ್ಯನ್ ಇಲ್ಲಿ ಹೇಳಿರತಕ್ಕಂತೆ ಸರ್ವಗತನಾಗಿರತಕ್ಕಂಥ ಭೂವನನು ಸೇವಾಧ್ಯಕ್ತಾದ ಸಯೇ ಉಪರಿಷ್ಠಾದ ಸಪಶ್ಚಾತ್ ಸಪುರಸ್ತಾದ ಸದಕ್ಷಿಣತಃ ಸ ಉತ್ತರತಃ ಸಯೇ ವೇದಂ ಸರ್ವಂ ನಾರಾಯಣನೇ ಎಲ್ಲ ಕಡೆ ತುಂಬಿದ್ದಾನೆ. ಅಹಂ ಶಬ್ದವಾಚ್ಯನಾದ ಅದುಕ್ಕನೇ ಎಲ್ಲ ಕಡೆ ತುಂಬಿದ್ದಾನೆ. ಆತ್ಮಶಬ್ದವಾಚ್ಯನಾದ ವಸುದೇವನೇ ಎಲ್ಲ ಕಡೆ ತುಂಬಿದ್ದಾನೆ. ಸರ್ವಗತವಾದ ಭಗವಂತನ ರೂಪದ ಸಾಕ್ಷಾತ್ಕಾರ ಮನುಷ್ಯನೇ ಇಲ್ಲವೇ ಇಲ್ಲ. ಅವರು ಪ್ರತೀಕೋಪಾಸನೆ ದೇವತೆಗಳು ಮಾತ್ರ ಅಪ್ರತೀಕ ಅಲಂಬನೆ. ಅದರಲ್ಲಿಯೂ ಭಗವಂತನ ಸರ್ವಗತವಾದ ಮೂರು ರೂಪಗಳ ಪೂರ್ಣ ಸಾಕ್ಷಾತ್ಕಾರ ಚತುರ್ಮುಖ ಪರಮಾತ್ಮನು. ಅದರಿಂದ ಸವಾ ಏಷಃ ಇವನು ಯಾರು ಏವಂ ಪಶ್ಯನ್ ಈ ಮೂರು ರೂಪಗಳನ್ನು ಸರ್ವಗತವಾಗಿ ಕಾಣುವನು ಹೇಗೆ ಏವಂ ಬಲ್ವಾನ ಹಾಗೆ ಮನನ ಮಾಡಿ ಉಪಾಸನೆ ಮಾಡಿ ಏವಂ ವಿಜಾನನ್ ಅದನ್ನು ನಿಶ್ಚಿತವಾಗಿ ತಿಳಿದು ಅದನ್ನು ಸಾಕ್ಷಾತ್ಕರಿಸಿಕೊಂಡು ಈ ಮೂರಾಮುಖನಾಗಿರ್ತಕ್ಕಂಥ ನಾರಾಯಣನನ್ನು ಉಪಾಸನೆ ಮಾಡಿ ಮೂರು ಗುಣವನ್ನು ಸಾಕ್ಷಾತ್ಕರಿಸಿಕೊಳ್ಳಬಲ್ಲವನು. ಅದೇನಾಗ್ತಾನೆ ಆತ್ಮರತಿ ಆತ್ಮಕ್ರೀಡ ಆತ್ಮವಿಚಾರ ಆತ್ಮಾನಂದ ಅವನು ಆತ್ಮರತಿ ಭಗವಂತನಿಂದಲೇ ಆನಂದ ವಿನೀತನಿಂದ ಆನಂದ ಇಲ್ಲ. ಭಗವಾನೇ ಭಗವಂತನ ಸ್ವರೂಪ ಅದು ಅರಿವಿನಿಂದಲೇ ಭಗವಂತನಿಂದಲೇ ಆನಂದವನ್ನು ಪಡೆಯುವುದು. ಆತ್ಮಕ್ರೀಡ ಅವನು ನಿಗಮಿಸುವುದು ಯಾರ ಜೊತೆಗೆ ಭಗವಂತನ ಜೊತೆಗೆ ವಿಹಾರ ಅದರಲ್ಲೇ ಆನಂದ ಅದರಲ್ಲೇ ನಿಮಿಷ ಆತ್ಮರತಿ ಭಗವಂತನಲ್ಲೇ ರತಿ ಆಸಕ್ತಿ ಭಗವಂತನ ಜೊತೆಗೇ ಕ್ರೀಡೆ ಎಲ್ಲಿ ತನಕ ಅಂತಂದಿದ್ದಾರೆ. ಇದಕ್ಕೋಸ್ಕರವಾಗಿ ಬ್ರಹ್ಮದೇವರು ಅಂತ ಆತ್ಮ ಮಿಥುನ ಭಗವಂತನ ಜೊತೆಗೆ ಸ್ತ್ರೀ ಪುಂಭಾವದಿಂದ ವಿಹಾರ ಮಿಥುನ ಮಿಥುನ ಅಂದ್ರೆ ಹೇಳೋಣ ಇದು ಅಗ್ರನಾರೀಧರ ರೂಪ ಇದೆ. ಬ್ರಹ್ಮದೇವರನ್ನು ನಾರಾಯಣನನ್ನು ಪ್ರಾಣದೇವರಿಗೆ ನಾರಾಯಣನಿಗೆ ಅಗ್ರನಾರೀಧರ ರೂಪ ಇದೆ. ಇದು ಒಂದು ವಿಚಿತ್ರವಾದಂತಹ ಪತ್ರ. ಬ್ರಹ್ಮದೇವರಿಗೆ ಪ್ರಾಣದೇವರಿಗೆ ಮಾತ್ರ ಸ್ತ್ರೀ ರೂಪ ಪುರುಷರು ಬೆಂದರೆ ಜೀವಾಭಿಮಾನಿ ಸ್ತ್ರೀ ಜೀವಕೋರವಿಮಾನಿ ಪುರುಷಿ ಜೀವಾಭಿಮಾನಿ. ಆದ್ದರಿಂದ ಬ್ರಹ್ಮದೇವರಿಗೆ ಸ್ತ್ರೀ ರೂಪ ಪುರುಷ ರೂಪದಿಂದ ಭಗವಂತ ಪುರುಷರು ಅರ್ಥನಾರೀಧರ ರೂಪ ನಾರಾಯಣನಿಗೂ ಪ್ರಾಣದೇವರಿಗೂ ಅರ್ಥನಾರಿ ಶಿವನ ಸಂಹಿತ ಅಂತ ಈ ರೂಪವನ್ನು ಹೇಳ್ತಾರೆ ಶಾಸ್ತ್ರ. ಆದ್ರಿಂದ ಆತ್ಮಮಿಥುನ ಭಗವಂತನ ಜೊತೆಗೆ ದಾಂಪತ್ಯ ಜೀವನ ನಡೆಸತಕ್ಕಂಥದ್ದು ಭಗವಂತನ ಹೆಂಡತಿಯಾಗಿ ಪತ್ನಿಯಾಗಿ ಅರ್ಥ ಶರೀರದಲ್ಲಿ ಭಗವಂತ ಅರ್ಥ ಶರೀರ ಸ್ತ್ರೀ ರೂಪದಿಂದ ಇದ್ದು ಭಗವಂತನ ಜೊತೆಗೆ ವಿಹರಿಸುವಷ್ಟು ಎತ್ತರದ ಫಲ ಈ ಉಪಾಸನೆಗಿದೆ. ಅದು ಚತುರ್ಮುಖರಿಗೆ ಮಾತ್ರ ಆತ್ಮರತಿ ಆತ್ಮಕ್ರೀಡ ಆತ್ಮಮಿಥುನ. ಆದ್ದರಿಂದಲೇ ಆತ್ಮಾನಂದ ಭಗವಂತನ ಅನುಗ್ರಹದಿಂದ ಸ್ವರೂಪಾನಂದವನ್ನ ವ್ಯಕ್ತಪಡಿಸಿದವರು ಭಗವಂತನಲ್ಲಿ ಆಸಕ್ತಿ ಇಟ್ಟು ಭಗವಂತನ ಜೊತೆಗೆ ವಿಹರಿಸುವವರು ಭಗವಂತನ ಜೊತೆಗೆ ವಿಚಿತ್ರವಾದ ದಾಂಪತ್ಯ ಸುಖವನ್ನು ಅನುಭವಿಸುವ ಮತ್ತು ಅವರಿಗೆ ಯಾರು ನಿಯಾಮಕರು ಸಹ ಸ್ವರಾಡು ಭಗವಂತ ಅವರಿಗೆ ಸ್ವಶಃ ಸ್ವಾದ್ರೆ ಸ್ವತಂತ್ರನಾಗಿರ್ತಾರೆ ಭಗವಂತ. ಭಗವಂತ ಒಬ್ಬರೇ ಅವರಿಗೆ ರಾಜ ನಿಯಾಮಕ, ಇನ್ಯಾರು ಇಲ್ಲ. ಕೇವಲ ಭಗವಂತನ ಒಬ್ಬರ ನಿಯಂತ್ರಣದಲ್ಲಿ ಇರ್ತಾರೆ ಅವರು. ಇದೆಲ್ಲ ಚತುರ್ಮುಖರಿಗೆ ಪ್ರಾಣದೇವರಿಗೆ ಮುಖ್ಯ ಆಗ್ತದೆ. ಸಹ ಸ್ವರಾಡ್ಬಹುದು, ಯಾಕೆಂದ್ರೆ ಅವನ ಸ್ವಭಾವ ಅವನ ಹೆಸರು ಚತುರ್ಮುಖ ಸ್ವಭಾವಂತ ಸ್ವತಂತ್ರನಾದ ಭಗವಂತನಿಂದ ಹುಟ್ಟಿದವ. ಆದ್ರಿಂದ ಅವನು ಭಗವಂತನ ಮಗ, ಭಗವಂತನ ಒಬ್ಬನೇ ಅವನಿಗೆ ಅಪ್ಪ. ಯಾರನ್ನು ಅವನು ತಂದೆ ದೊಡ್ಡವನು ಒಂದು ಗೌರವಿಸಬೇಕಾಗಿಲ್ಲ. ಸ್ವರಾಡ್ ಸ್ವತಂತ್ರನಾದ ಭಗವಂತ ಒಬ್ಬನೇ ಅವನಿಗೆ ರಾಜ ನಿಯಾಮಕ. ಸ ಸ್ವರಾಡ್ ಸಸ್ಯ ಸರ್ವೇಶು ಲೋಕೇಶು ಕಾಮಚಾರೋ ಭವತಿ. ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಹೋಗಬಹುದು, ಯಾವ ಲೋಕಕ್ಕೆ ಬೇಕಾದರೂ ಹೋಗಬಹುದು, ಎಲ್ಲ ಲೋಕದಲ್ಲಿ ಅವನು ಸ್ವಚ್ಛತ್ವವಾಗಿ ಬರಬಹುದು. ಅವನು ಹೋಗದ ತಾಣ ಇಲ್ಲ. ಅವನು ನರಕಕ್ಕೂ ಹೋಗ್ಬೋದ? ಹೋಗ್ಬೋದು. ನರಕಕ್ಕೆ ಹೋಗುವುದೇ ಕಷ್ಟ. ದೇವರು ನರಕದಲ್ಲಿ ಸರ್ವಗತಿಕದ ದೇವರು ನರಕಕ್ಕೆ ಹೋಗುವುದೇ ತಪ್ಪಲ್ಲ. ನರಕಕ್ಕೆ ಪಾಪ ಮಾಡಿ ನರಕಕ್ಕೆ ಹೋಗುವ ತಪ್ಪು. ಸ್ವೇಚ್ಛೆಯಿಂದ ನರಕಕ್ಕೆ ಹೋದ ದುಃಖ ಏನಿಲ್ಲ. ನೋಡ್ಲಿಕ್ಕೆ ವಿಸಿಟರ್ಸ್ ಆಗಿ ಹೋದರೆ ಧರ್ಮರಾಜ ಹೋಗಿದ್ದ, ನರಕ ದರ್ಶನ ಆಗಿದೆ ಅವರಿಗೆ. ಹಾಗೆ ಇದು ನರಕಕ್ಕೆ ಹೋಗುವುದೇ ತಪ್ಪಲ್ಲ. ಪಾಪ ಮಾಡಿ ದುಃಖವನ್ನು ಅನುಭವಿಸಲಿಕ್ಕೋಸ್ಕರ ನರಕಕ್ಕೆ ಬದ್ಧತೆ ಅನ್ನೋದು ನರಕದ ಬಂಧನ ದೋಷ ಹೊರತು ನರಕ ಗಮನ ದೋಷ ಅಲ್ಲ. ನರಕಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗುವುದು ಅವನ ಬಂಧ, ಅದೊಂದು ಬಂಧನ ಕಮಿಟ್ಮೆಂಟ್. ಹಾಗೆ ನರಕಕ್ಕೆ ಹೋಗುವುದೇ ಒಂದು ದೋಷ ಅಲ್ಲ. ಎಲ್ಲ ಕಡೆ ವ್ಯಾಪ್ತಿ ಇದೆ ಬ್ರಹ್ಮದೇವರಿಗೆ. ಭಗವಂತನಿಗೆ ಸರ್ವಗತತ್ವ ಇದೆ. ಅದರಿಂದ ಸರ್ವಗತನಾದ ಭಗವಂತ ನರಕದಲ್ಲಿ ಇದ್ದಾನೆ. ನೋಡಿ ಈಗ ವ್ಯತ್ಯಾಸ ನಮಗೆ ಗೊತ್ತಾಗ. ಮೋಕ್ಷದಲ್ಲಿಯೂ ಭಗವಂತ ಇದ್ದಾನೆ, ತಪಸ್ಸಿನಲ್ಲಿಯೂ ಭಗವಂತ ಇದ್ದಾನೆ. ಆದರೆ ಭಗವಂತನ ಜೊತೆಗೆ ನಿತ್ಯವಾಸ ತಾಮಸರಿಗೂ ಉಂಟು, ಮೋಕ್ಷಯೋಗ್ಯರಿಗೂ ಉಂಟು. ವ್ಯತ್ಯಾಸ ಏನು? ತಮೋಯೋಗ್ಯರಿಗೂ ನಿತ್ಯ ಭಗವಂತನ ಜೊತೆಗೆ ವಾಸ, ಮೋಕ್ಷದಲ್ಲಿ ನಿತ್ಯ ಭಗವಂತನ ಜೊತೆಗೆ ವಾಸ. ಇಬ್ಬರಿಗೂ ಭಗವಂತನ ನಿತ್ಯ ಸಹವಾಸ ಇದೆ. ಆದರೆ ಎಲ್ಲಿ ವ್ಯತ್ಯಾಸ? ಭಗವಂತನ ಜೊತೆಗೆ ಇರುವುದು ಸಂಗತಿಯೇ ಅಲ್ಲ, ಇರುವುದು ಗೊತ್ತಿರುವುದು ಸಂಗತಿ. ಆದ್ದರಿಂದ ಇರವಿನ ಅರಿವು ಮುಖ್ಯ. ಅವರಿಗೆ ಭಗವಂತನ ಜೊತೆಗೆ ಇದ್ದುದನ್ನು ಅನುಭವಿಸ್ತಾರೆ. ಇವರು ಭಗವಂತ ಜೊತೆ ಇರೋದ್ರೆ ಅನುಭವಿಸೋದಿಲ್ಲ. ನಿದ್ರೆ ಭಗವಂತ ಜೊತೆಗೆ ಇರೋದಿಲ್ಲ. ರಾತ್ರಿ ಪ್ರಾಜ್ಞತೆ ದಾಲಿಂಗತಿ ಬೆಳಗಿದ್ದರ್ಗ ಭಗವಂತನ ಜೊತೆಗೆ ಇದ್ದೇವೆ, ಅದಿದ್ದೇವೆ ನಮ್ಗೆ ಗೊತ್ತಿಲ್ಲ. ಅದೇ ಪದ್ಧತಿ ಅಷ್ಟೇ. ಅದರಿಂದ ಭಗವಂತ ಜೊತೆಗೆ ಇರೋದೇ ಒಂದು ದೊಡ್ಡ ಸಂಗತಿ ಅಲ್ಲ. ಎಲ್ಲರೂ ಭಗವಂತ ಜೊತೆಗೆ ಭಗವಂತ ಬಿಟ್ಟಿರುವುದೇ ಆಗಿದೆ, ಅಹಂ ಹೇಳಿ ಆಗಿದೆ, ಅದು ಬಿಟ್ಟು ಯಾರು ಇಲ್ಲ. ಆದರೆ ಭಗವಂತನ ಜೊತೆಗೆ ಇದ್ದೇವೆ ಅನ್ನುವುದು ಗೊತ್ತಿರುವುದು ಮುಖ್ಯ. ಇರುವುದು ಮುಖ್ಯ ಅಲ್ಲ, ಗೊತ್ತಿರುವುದು ಮುಖ್ಯ. ತಾಮಸರಿಗೆ ಅರಿವಿಲ್ಲ, ಆದ್ರಿಂದ ತಾಮಸ. ನಿದ್ರೆಯಲ್ಲಿ ಅರಿವಿಲ್ಲ, ಆದ್ರಿಂದ ನಿದ್ರೆ ತಾಮಸ ಸ್ವಭಾವ. ಮೋಕ್ಷದಲ್ಲಿ ಮತ್ತು ಅಪರೋಕ್ಷ ಜ್ಞಾನದಲ್ಲಿ ಭಗವಂತನ ಇರವಿನ ಅರಿವು ಅದೇ ಸಂಗತಿ ಅಷ್ಟೇ. ಆದ್ದರಿಂದ ತಸ್ಯ ಸರ್ವೇಶು ಲೋಕೇಶು ಕಾಮಚಾರೋ ಭವತಿ. ಅವನು ಯಾವ ಲೋಕಕ್ಕೆ ಬೇಕಾದರೂ ಹೋಗುವುದು ವಿಹಾರಕ್ಕೋಸ್ಕರ, ದುಃಖ ಪ್ರಾರಂಭಕ್ಕೋಸ್ಕರ ಅಲ್ಲ. ಎಲ್ಲಿಯೂ ವಿಹರಿಸಬಹುದು, ಎಲ್ಲಿಯೂ ಇರ್ಬಹುದು, ಯಾವ ಲೋಕದಲ್ಲಿ ಇರ್ಬೋದು. ಅವರಿಗೆ ನಿಷೇಧ ಇಲ್ಲ, ನಿಮಗೆ ನಿಷೇಧ ಇಲ್ಲ. ಆಮೇಲೆ ಅಥೇ ಅನ್ಯಥಾ ವಿದು ತೇ ಅನ್ಯರಾಜಾನ ಕ್ಷಯ ಲೋಕಾ ಭವಂತಿ ತೇಷಾಂ ಸರ್ವೇಷು ಲೋಕೇಶು ಅಕಾಮಚಾರೋ ಭವತಿ. ಅಥೇ ಅನ್ಯಥಾ ವಿದು, ಇದಕ್ಕೆ ವಿರುದ್ಧವಾಗಿ ಭಗವಂತ ಸರ್ವಗತ ಅನ್ನೋದನ್ನು ಒಪ್ಪಿಕೊಳ್ಳದೇ ಇರುವುದು ಅಥವಾ ನಾನೇ ಭಗವಂತ ತಿಳ್ಕೊಳ್ಳೋದು ಅಥವಾ ಭಗವಂತನಿಂದ ಭಿನ್ನರಾದ ಯಾರನ್ನು ಉಪಾಸನೆ ಮಾಡೋದು, ಇತರ ದೇವತೆಗಳನ್ನ, ಕ್ಷುದ್ರ ದೇವತೆಗಳನ್ನ, ಅನ್ಯಥಾವಿದು ಈಗ ಹೇಳಿರತಕ್ಕಂತ ಭೂಮ ಪೂರ್ಣಗುಣನಾದ ಭಗವಂತನನ್ನು ಪೂರ್ಣಗುಣ ಅಂತ ಉಪಾಸನೆ ಮಾಡಿದೆ, ಇನ್ಯಾವುದೋ ಕ್ಷುದ್ರ ದೈವವನ್ನು ಉಪಾಸನೆ ಮಾಡುದು, ಅಥವಾ ಅಹಮೇ ವೇದಂ ಸರ್ವಂ ಕೇಳಿದ ತಪ್ಪಾಗಿ ಆತ್ಮ ಅತ್ವೈ ವೇದಂ ಸರ್ವಂ ನಾನೇ ಅಲ್ಲ ಅಂತ ತಿಳ್ಕೊಳ್ಳುದು, ಅಭೇದೆಯನ್ನು ಉಪಾಸನೆ ಮಾಡುವುದು, ಅಥವಾ ಭಗವಂತನನ್ನು ಇತರ ಯಾರೋ ಒಂದು ಭಗವಂತ ಅಂತ ಉಪಾಸನೆ ಮಾಡುದು. ಅಂದ್ರೆ ಈಗ ಯಾರು ಭಗವಂತ, ಅದರಿಂದ ಭೇದೇನು ಉಪಾಸನೆ, ಭೇದೇನು ಉಪಾಸನೆ ತಪ್ಪು, ಅಭೇದೇನು ಉಪಾಸನೆ, ಭೇದೇನಾದ್ರೆ ಯಾರು ನಿಜವಾದ ಭಗವಂತ ಅನ್ನೋದಕ್ಕಿಂತ ಭೇದದಿಂದ ಭಿನ್ನವಾಗಿ ಇನ್ಯಾರನ್ನೋ ನೋಡುದು, ಇನ್ಯಾರನ್ನೋ ಭಗವಂತ ಅಂತ ಉಪಾಸನೆ ಮಾಡುದು, ಅಥವಾ ಅಭೇದೇನ ನಾನೇ ಭಗವಂತ ಅಂತ ಉಪಾಸನೆ ಮಾಡುದು, ಇದೆಲ್ಲವೂ ತಾಮಸ ಉಪಾಸನೆ. ಅಂದರೆ ಅನ್ಯಥಾವಿದು ನಾನು ಇಲ್ಲಿ ಹೇಳಿರುವಂತಹ ಉಪಾಸನೆಗಿಂತ ಭಿನ್ನವಾದ ರೀತಿಯಲ್ಲಿ ಯಾರು ಉಪಾಸನೆ ಮಾಡ್ತಾರೆ ಅವರು ಏನಾಗ್ತಾರೆ, ಅವರು ಅನ್ಯ ಉಪಾಸನೆ ಮಾಡಿದ್ರಲ್ಲ, ಹೇ ಅನ್ಯ ರಾಜ ಸ್ವರಾಟ ಆಗೋದಿಲ್ಲ, ಭಗವಂತ ಅವರಿಗೆ ರಾಜ ಆಗೋದಿಲ್ಲ, ಇನ್ಯಾರು ಕೈಗಳಿಗೋ ಒದ್ದಾಡ್ತಾರೆ, ಅನ್ಯ ರಾಜ ಇನ್ಯಾರಿಗೋ ಆಡಬೇಕು, ಅವರ ನಿಯಂತ್ರಣ ಕೊಡಪಟ್ಟು ಕ್ಷಯ್ಯ ಲೋಕಾಹ ಮೂರ್ತಿ ಅನ್ಯಷ್ಟಮೇ ಇರೋದು, ಅವನು ಇವ್ರು ಯಾರು ರಾಜ ಆಗಿದ್ದಾನೆ ಅವನೇ ನಶ್ವರ, ಅವನ ಅಡಿಯಲ್ಲಿ ಇರೋದು ಇವನೇನು ಶಾಶ್ವತ, ಅದರಿಂದ ಕ್ಷಯ್ಯ ರಾಜ ಕ್ಷಯ್ಯ ಲೋಕಾಹ ಭವಂತಿ ನಾಶಕ್ಕೆ ಯೋಗ್ಯವಾದ ಲೋಕ ಕ್ಷಯ, ಕ್ಷಯಾರ್ಹವಾದ ಲೋಕ ಕ್ಷಯ, ನಾವು ಒಂದಿನ ನಾಶವಾಗಲೇಬೇಕಾದ ಲೋಕ, ಅಲ್ಲಿ ಹೋದ್ಮೇಲೆ ಇವನು ಉಳಿದ ಹಾಗೆ ಅಲ್ಲಿ ಲೋಕ ಲೋಕ ಹೋದ್ರೆ ಅಲ್ಲಿ ತೊಟ್ಟರು ಅಲ್ಲಪ್ಪ ಆಶೀರ್ ಲೋಕಕ್ಕೆ ಹೋಗುದಲ್ವ, ದೇಶಾಂ ಸರ್ವೇಶು ಲೋಕೇಶು ಪ್ರಕಾಪಚಾರು ಭಗವತಿ, ಅವರು ಬಯಸಿದ ಲೋಕಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಬಯಸಿದ ಲೋಕಕ್ಕೆ ಹೋಗ್ಬೇಕಾಗಿದ್ದರೆ ಸತ್ಯ ಸಂಕಲ್ಪನಾದ ಭಗವಂತನ ಉಳಿಸಿಕೊಂಡು ಅನ್ಯರಾಜ ನಾನು ಬೇರೆ ದೇವರನ್ನು ಉಳಿಸಿಕೊಂಡು ಅವರು ಅಥವಾ ನಾನೇ ಅಲ್ಲ ಅಂತಕೊಂಡು ಅವ್ರಿಗೆ ಬಯಸಿದ ಲೋಕಕ್ಕೆ ಹೋಗುವ ಸ್ವಾತಂತ್ರ್ಯವಿಲ್ಲ, ಏನೇ ಅಲ್ಲ ದೇಶಾಂ ಸರ್ವೇಶು ಲೋಕೇಶು ಅಕಾಮಚಾರ ಓದಿ ಅವರು ಯಾವ ಲೋಕಗಳಿಗೆ ಹೋಗಬೇಕಾಗಿದ್ರು ಬೇಲ್ಲವರ ಅನುಮತಿ ಬೇಕು, ಅವ್ರು ಕಳಿಸಿದ ಲೋಕದ್ದು ಇವರು ಹೋಗುದಕ್ಕೆ ಆಗುದಿಲ್ಲ, ಅದರಿಂದ ಭಗವಂತನ ಉಪಾಸನೆ ಮಾಡಿದವರಿಗೆ ಸ್ವಚ್ಛತಾ ಗತಿಯೂ ಇಲ್ಲ, ಭಗವನ್ ಮಾತ್ರ ನಿಯತಿಯೂ ಇಲ್ಲ, ಭಗವಂತತ್ವವಾದಂತಹ ಆನಂದ ಭೋಗವೂ ಇಲ್ಲ, ಇನ್ಯಾರ ಜೊತೆಗೂ ಸೇರ್ಕೊಳ್ತಾರೆ, ಅವ್ರ ಜೊತೆ ಒದ್ದಾಡ್ತಾರೆ, ಅವ್ರು ಕೊಟ್ಟರು ಬೈಕೊಂಡಿದ್ದು ಹೋಗ್ತಾರೆ ಅಷ್ಟೇ, ಭಗವಂತನನ್ನು ಭೂಮರೂಪನಾದ ಭಗವಂತನನ್ನು ಕಂಡವರು ಪಶ್ಯತಃಾನಸ್ಯಜಾನದ ಹೀಗೆ ಭಗವಂತನನ್ನು ತಿಳಿದು ಮನನ ಮಾಡಿ ಉಪಾಸನೆ ಮಾಡಿ ಭಗವಂತನನ್ನ ಎಲ್ಲ ಪ್ರಾಣಾದಿ ನಾಮಾದಿ ಪ್ರಾಣ ಪರ್ಯಂತವಾಗಿರತಕ್ಕಂಥ ಸಮಸ್ತ ದೇವತಾಗಣಗಳಿಗಿಂತಲೂ ಶ್ರೇಷ್ಠ ಸರ್ವೋತ್ಕೃಷ್ಟನಾದ ಭಗವಂತ ಅಂತ ಯಾರು ಕಂಡ ದೇವರು ಮುಖ್ಯವಾಗಿ ಉಳಿದ ಅಪರೋಕ್ಷ ಜ್ಞಾನಿಗಳು ಯಾರೇ ಆದರೂ ಭಗವಂತನನ್ನು ಕಂಡವರಿಗೆ ಏನು ಆಮೇಲೆ ಏನು ಅವರಿಗೆ ಸ್ಪಷ್ಟವಾಗಿ ಕಾಣುತ್ತೆ, ತಸ್ಯ ಯಾರು ಭಗವಂತನನ್ನು ಕಂಡ್ರೋ ಅಪರೋಕ್ಷ ಜ್ಞಾನ ಸಾಕ್ಷಾತ್ ಕಂಡ್ರೋ ಏವಂ ಪಶ್ಯತಃ ಏವಂ ಭಗವಾನಸ್ಯ ಏವಂ ವಿಜಾನತಃ, ಒಂದು ವಿಷಯ ಗೊತ್ತಾಗ್ತದೆ ಏನು, ಆವಾಗ ನೀನು ಹಿಂದೆ ಏನನ್ನು ಉಪಾಸನೆ ಮಾಡಿದ್ದಿ, ಆತ್ಮದ ಪ್ರಾಣ ಆತ್ಮತಃ ಆಶ ಆತ್ಮತಃ ಸ್ವರ ಆತ್ಮದ ಆಕಾಶ ಆತ್ಮದ ಸ್ತೇಜ ಆತ್ಮದ ಆಭ ಆತ್ಮದ ಆವಿರ್ಭಾವತಿ ಗೌಭಾವು ಆತ್ಮದ ಅನ್ನಂ ಆತ್ಮದೋ ಬಲಂ ಆತ್ಮದೋ ವಿಜ್ಞಾನಂ ಆತ್ಮದೋ ಧ್ಯಾನಂ ಆತ್ಮದ ಚಿತ್ತಂ ಆತ್ಮದ ಸಂಕಲ್ಪ ಆತ್ಮದೋ ಮನಃ ಆತ್ಮದೋ ವಾಕ್ ಆತ್ಮದೋ ನಾಮ ಆತ್ಮದೋ ಮಂತ್ರಾಹ ಆತ್ಮದ ಕರ್ಮಾಣಿ ಆತ್ಮದ ಏ ವೇದಂ ಸರ್ವಮಿತಿ, ಹಿಂದೆ ಏನೇನು ಹೇಳಿದರು ಆ ಅಷ್ಟು ತತ್ವಗಳ ಅಭಿಮಾನ ದೇವತೆಗಳು ಪರಮಾತ್ಮ